ಕೋಪನನ್ನ ಲೇಕೆ ಸರಸದ ವೇಳೆ ದೂರ ನಿಲ್ಲಬೇಕೆ ಕೋಪ ಬೇಕೆ ನಿನಗಾಗಿ ಬಂದೆ ಬಲವನ್ನು ತಂದೆ ನನ್ನದೆಲ್ಲ ನಿಂದೆ ರಾಜ ಮುದ್ದು ರಾಜ ನೂಕುವಂತ ಕೋಪನನ್ನ ಲೇಕೆ ಮುದ್ದು ರಾಜ ನೀರಿನಂತೆ ನೀನು ನೀ ನನ್ನ ಜೊತೆಗೇನು ನಿಲ್ಲೇ ದೂರ ನಿಲ್ಲೇ